ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ UPI ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ UPI ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ಕರ್ನಾಟಕ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24 ಮತ್ತು 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತ ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಮುಂಚಿತವಾಗಿ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಾವು ತಮ್ಮ ಕೆಲಸಗಳ ಜೊತೆಗೆ ಬ್ಯುಸಿಯಾಗಿದ್ದೀರಿ ಅಂತೇಳಿ ಭಾವಿಸ್ತೀವಿ. ಸಾಕಷ್ಟು ರೈತಾಪಿ ಕೆಲಸಗಳು ಈಗ ಅದಾವ. ವಿಶೇಷವಾಗಿ ಕೊಯ್ಲು ಮಾಡುವಂತಹದ್ದು, ಆ ನಂತರ ಕೊಯ್ಲಿನ ನಂತರ ಏನು ಮಾಡಬೇಕು, ಆ ಎಲ್ಲ ಕೆಲಸಗಳಲ್ಲಿ ತಾವು ಬ್ಯುಸಿಯಾಗಿದ್ದೀರಿ. ಮತ್ತ ವಾತಾವರಣ ಕೂಡ ತಮಗ ಸಾಥ್ ಕೊಡ್ತಾ ಇದೆ. ಏನು ಒಳ್ಳೆ ಒಣ ವಾತಾವರಣ ಇದೆ, ಬಿಸಿಲಿನ ವಾತಾವರಣ ಇದೆ. ಇದರಿಂದಾಗಿ ನಿಮ್ಮ ಯೋಜಿತ ಕೆಲಸಗಳೇನದಾವ ಅವು ಸಾಂಗವಾಗಿ ನೆರವೇರಿಕೊಂಡು ನಡೆದಾವ ಅಂತೇಳಿ ಹೇಳಬಹುದು. ಕಳೆದ ವಾರ ನಾವು ಏನ್ ಅನ್ಕೊಂಡಿದ್ವಿ, ಅದೇ ರೀತಿಯಾದಂತಹ ವಾತಾವರಣ ಇದ್ದಿದ್ದರಿಂದಾಗಿ ಯಾವುದೇ ಅಡೆತಡೆ ಇರಲಾರದೆ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಹೋಗುವುದಕ್ಕೆ ಇದು ಸುಗಮವಾಗಿದೆ ಅಂತೇಳಿ ಹೇಳಬಹುದು. ಇಂಥ ಒಂದು ಸಂದರ್ಭದೊಳಗೆ ನಾವು ನಮ್ಮ ಕೆಲಸಗಳು ಸರಿಯಾಗಿ ನಡೆದಂತಹ ಸಮಯದೊಳಗೆ ನಮಗೆ ಟೆನ್ಷನ್ ಕೂಡ ಇರುವುದಿಲ್ಲ, ಒತ್ತಡ ಇರುವುದಿಲ್ಲ, ಬೇರೆ ಬೇರೆ ಪ್ರಗತಿಯ ವಿಚಾರಗಳನ್ನು ನಾವು ಮಾಡ್ತಾ ಇರ್ತೀವಿ. ಅಂಥ ಸಂದರ್ಭದೊಳಗೆ ನೀವೇನಾದರೂ ವಿಚಾರ ಮಾಡಬೇಕಾಗಿತ್ತು ಅಂತಂದ್ರೆ ನೀರಿನ ಬಗ್ಗೆ, ನೀರಿನ ಶುದ್ಧತೆ ಬಗ್ಗೆ ಕೂಡ ತಾವು ವಿಚಾರ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಶುದ್ಧವಾದಂತಹ ನೀರು ನಮ್ಮ ಕೃಷಿಗೆ ಬೇಕು. ಸಾಮಾನ್ಯವಾಗಿ ನಾವು ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ, ಅದರ ಜೊತೆಗೆ ಎಲ್ಲಿ ನೀರಾವರಿ ಇರುವಂತಹ ಪ್ರದೇಶಗಳಲ್ಲಿ ನೀರನ್ನು ಕೂಡ ನಾವು ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಬಳಸುವಂತಹ ಒಂದು ವಿಚಾರವನ್ನ ಮಾಡಬೇಕಾಗ್ತದೆ. ಅನೇಕರು ತಾವು ಮಾಡಿರಬಹುದು ನೀರಿನ ಪರೀಕ್ಷೆ. ಯಾರು ಮಾಡಿಲ್ಲ, ದಯವಿಟ್ಟು ಮಣ್ಣು ಮತ್ತು ನೀರು ಎರಡನ್ನ ಪರೀಕ್ಷೆ ಮಾಡಿ ಬಳಸುವುದರ ಕಡೆ ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ನೀರು ಕೆನಾಲ್ಗಳ ಮೂಲಕ ಪಡ್ಕೊಳ್ತೀವಿ, ಬಾವಿಗಳ ಮೂಲಕ ಪಡ್ಕೊಳ್ತೀವಿ, ಅದರ ಜೊತೆಗೆ ಅಂತರ್ಜಲ ಕೊಳವೆ ಬಾವಿಗಳ ಮೂಲಕ ಪಡ್ಕೊಳ್ತೀವಿ. ಸಾಕಷ್ಟು ಕಲುಷಿತ ಆಗುವಂತಹ ಸಂದರ್ಭಗಳು ಇದ್ದೇ ಇರ್ತಾವ. ಅದಕ್ಕಾಗಿ ಮೊದಲು ನೀರಿನ ಪರೀಕ್ಷೆ ಮಾಡಿ ಅದರೊಳಗೆ ಏನೇನು ಪೋಷಕಾಂಶಗಳದಾವ, ಏನೇನು ಕೊರತೆ ಇದೆ, ಅದರ pH ಏನಿದೆ, ಈ ಎಲ್ಲಾ ವಿಚಾರಗಳನ್ನು ಮಾಡಿ ಮತ್ತೆ ನಮ್ಮ ಬೆಳೆಗಳಿಗೆ ಬಾಧನೆ ಕೊಡುವಂತಹ ಪೀಡೆ ಕೊಡುವಂತಹ ರಾಸಾಯನಿಕಗಳು ಅದರೊಳಗೆ ಸೇರ್ಯಾವೋ ಹೆಂಗೋ, ಈ ಎಲ್ಲಾ ವಿಚಾರಗಳನ್ನು ಮಾಡಿ ನಾವು ಅದನ್ನ ಬಳಸುವುದರ ಕಡೆ ಗಮನ ಹರಿಸಬೇಕು. ಇದರ ಬಗ್ಗೆ ತಜ್ಞರು ಕೂಡ ತಮಗ ಮಾರ್ಗದರ್ಶನ ಮಾಡ್ತಾರ. ಒಂದ್ ವೇಳೆ ನೀವು ಪರೀಕ್ಷೆ ಮಾಡಿಸಿದ್ರಿ, ನೀರಿನ ಪರೀಕ್ಷೆ ಅಂತಂದ್ರ ಅದರೊಳಗೆ ಯಾವ್ಯಾವ ಔಷಧಗಳದಾವ, ಹೆಚ್ಚಿಗೆ ಔಷಧ ಅವ, ಯಾವ ಕೊರತೆ ಅಂಶಗಳದಾವ ಎಲ್ಲ ಗೊತ್ತಾಗ್ತದ. ಅದು ನೀರು ಬಳಸುವುದಕ್ಕೆ ಯೋಗ್ಯದನೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ತಮಗ ಸ್ಪಷ್ಟವಾದಂತಹ ಒಂದು ಚಿತ್ರಣ ಸಿಗ್ತದೆ. ಕೊಳವೆ ಬಾವಿ ಉಪಯೋಗ ಮಾಡುವಂತವರು ಅಂದ್ರ ಬೋರ್ವೆಲ್ ಉಪಯೋಗ ಮಾಡುವಂತವರು ಗಮನಿಸಬೇಕು. ಒಂದು ಸರ್ವೆ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ನಮ್ಮಲ್ಲಿ ಚಿಂತೆಗೀಡು ಮಾಡುವಂತಹ ಒಂದು ವಿಚಾರವನ್ನ ಈ ಸರ್ವೆ ಹೇಳ್ತಾ ಇದೆ. ಏನಪ್ಪಾ ಅಂತಂದ್ರ ನಮ್ಮ ರಾಜ್ಯದ ಬಹುತೇಕ ಕೊಳವೆ ಬಾವಿಗಳಲ್ಲಿ, ಬೋರ್ವೆಲ್ಗಳಲ್ಲಿ ನೈಟ್ರೇಟ್ ಅಂಶ, ಫ್ಲೋರೈಡ್ ಅಂಶ ಇವು ಬಹಳಷ್ಟು ಪ್ರಮಾಣದೊಳಗೆ ಪತ್ತೆ ಆಗ್ಯಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕದ ಜೊತೆಗೆ ರಾಜಸ್ಥಾನ, ತಮಿಳುನಾಡಿನೊಳಗೆ ಸಹಿತ ಹೆಚ್ಚಿನ ಪ್ರಮಾಣದ ನೈಟ್ರೇಟ್ ಪತ್ತೆಯಾಗಿದೆ ಅನ್ನುವಂತಹ ಒಂದು ಅಂಶ ಗೊತ್ತಾಗಿದೆ. ನೈಟ್ರೇಟ್ ಅಂಶ ಹೆಚ್ಚಿತ್ತು ಅಂತಂದ್ರೆ ಪರಿಸರದ ಮೇಲೆ ಮತ್ತು ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರ್ತವ ಅನ್ನುವಂತಹ ವಿಚಾರ ನಾವು ಇಲ್ಲಿ ಗಮನಿಸಬೇಕು. ವಿಶೇಷವಾಗಿ ಅದೇ ತಾನೇ ಹುಟ್ಟಿದ ಶಿಶುಗಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್, ನೀಲಿ ಮಗು ಅನ್ನುವಂತಹ ಒಂದು ರೋಗದ ಸಮಸ್ಯೆ ಉದ್ಭವ ಆಗಬಹುದು ಅಂತೇಳಿ ತಜ್ಞರು ಎಚ್ಚರ ನೀಡ್ತಾ ಇದ್ದಾರೆ. ಕರ್ನಾಟಕದ 28 ಜಿಲ್ಲೆಗಳಲ್ಲಿ ಕುಡಿಯುವುದಕ್ಕೆ ಮತ್ತು ಕೃಷಿಗೆ ಬಳಸ್ತಾ ಇರುವಂತಹ ಕೊಳವೆ ಬಾವಿಗಳ ಅಂತರ್ಜಲದೊಳಗೆ ನೈಟ್ರೇಟ್ ಫ್ಲೋರೈಡ್ ಅಂಶ ಮಿತಿಗಿಂತ ಹೆಚ್ಚಾಗಿ ಅಂಶ ಅದ ಅಂತೇಳಿ ತಿಳಿದು ಬರ್ತಾ ಇದೆ. ಉತ್ತರ ಪ್ರದೇಶ, ಕೇರಳ, ಜಾರ್ಖಂಡ್ ಮತ್ತು ಬಿಹಾರ ರಾಜ್ಯಗಳಲ್ಲಿ ಈ ಮಾಲಿನ್ಯ ಕಡಿಮೆ ಅದ ಅನ್ನುವಂತಹ ವಿಚಾರದ. ಅರುಣಾಚಲ ಪ್ರದೇಶ, ಅಸ್ಸಾಂ, ಗೋವಾ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಈ ರಾಜ್ಯಗಳ ಬಹುತೇಕ ಮಾದರಿಗಳು ಸುರಕ್ಷಿತ ಮಿತಿಯೊಳಗದಾವ ಅನ್ನುವಂತಹ ವಿಚಾರ ವರದಿಯೊಳಗೆ ಗೊತ್ತಾಗಿದೆ. ಕರ್ನಾಟಕದ ಬಹುತೇಕ ಎಲ್ಲಾ ಪ್ರದೇಶದೊಳಗೆ ಅಂತರ್ಜಲ ಕಲುಷಿತ ಆಗ್ತಾ ಇದೆ ಅನ್ನುವಂಥದ್ದು ಈ ಸಮೀಕ್ಷೆಯಿಂದ ಗೊತ್ತಾಗ್ಯದ. ಕೇಂದ್ರ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ 6ನೇ ಸಮೀಕ್ಷೆ ಪ್ರಕಾರ ದೇಶದೊಳಗೆ ಕೊಳವೆ ಬಾವಿಗಳ ಬಗ್ಗೆ ಅಧ್ಯಯನ ಮಾಡಿದೆ. ಕರ್ನಾಟಕದೊಳಗೆ ಹೆಚ್ಚಿನ ಕೊಳವೆ ಬಾವಿಗಳದಾವ, ಸುಮಾರು 11.5 ಲಕ್ಷ ಕೊಳವೆ ಬಾವಿಗಳದಾವ. ಅದರೊಳಗೆ ಅತ್ಯಂತ ಆಳವಾದಂತಹ ಬಾವಿಗಳು ಅಂತ ಸುಮಾರು 3.5 ಲಕ್ಷ ಆಳವಾದಂತಹ ಬಾವಿಗಳದಾವ. ಅಂತರ್ಜಲದ ಗುಣಮಟ್ಟದ ಪರಿಶೀಲನೆ ದೃಷ್ಟಿಯ 2023 ಪೂರ್ವ ಮುಂಗಾರು ಮತ್ತು ಮುಂಗಾರು ನಂತರ ದೇಶದ ಸುಮಾರು 4,982 ಅಂತರ್ಜಲದ ಮಾದರಿಗಳನ್ನು ಪರೀಕ್ಷೆ ಮಾಡಲಾಗಿದೆ. ಅದರೊಳಗೆ 20% ನೀರಿನ ಮಾದರಿಗಳಲ್ಲಿ ನೈಟ್ರೇಟ್ ಸಾಂದ್ರತೆ 1 ಲೀಟರ್ಗೆ 45 ಮಿಲಿಗ್ರಾಂ ಮಿತಿಯನ್ನು ಮೀರದ ಅಂತೇಳಿ ವರದಿ ಹೇಳ್ತಾ ಇದೆ. ಕರ್ನಾಟಕದೊಳಗೆ ಒಟ್ಟು 176 ಸ್ಥಳಗಳ ಅಂತರ್ಜಲ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿತ್ತು. ಇವುಗಳಲ್ಲಿ ಪೂರ್ವ ಮುಂಗಾರು ಮತ್ತು ಮುಂಗಾರು ನಂತರ 93 ಸ್ಥಳಗಳಲ್ಲಿ ನೈಟ್ರೇಟ್ ನಿಗದಿತ ಮಿತಿಗಿಂತ ಹೆಚ್ಚು ಪ್ರಮಾಣದೊಳಗೆ ಕಂಡುಬಂದದ. 26-28 ಸ್ಥಳಗಳಲ್ಲಿ ಹೆಚ್ಚಿನ ಲವಣಾಂಶ, 27-31 ಕಡೆಗಳಲ್ಲಿ ಹೆಚ್ಚಿನ ಫ್ಲೋರೈಡ್ ಅಂಶ ಪತ್ತೆಯಾಗಿದೆ. ದೇಶದ 440 ಜಿಲ್ಲೆಗಳ ಅಂತರ್ಜಲದೊಳಗೆ ನೈಟ್ರೇಟ್ ಅಂಶ ಮಿತಿಗಿಂತ ಹೆಚ್ಚಾಗಿದೆ ಅಂತೇಳಿ ವರದಿಯೊಳಗೆ ಹೇಳಲಾಗಿದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ವಿಜಯಪುರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾವೇರಿ, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ತುಮಕೂರು, ವಿಜಯನಗರ, ಯಾದಗಿರಿ ಈ ಜಿಲ್ಲೆಗಳಲ್ಲಿ ಫ್ಲೋರೈಡ್ ಅಂಶ ಕಂಡುಬಂದದ. 28 ಜಿಲ್ಲೆಗಳಲ್ಲಿ ನೈಟ್ರೇಟ್ ಅಂಶ ಅಂತಂದ್ರ ಉತ್ತರ ಕನ್ನಡ, ಹಾವೇರಿ, ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೀದರ್, ವಿಜಯಪುರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾಸನ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯನಗರ, ಯಾದಗಿರಿ ಈ ಜಿಲ್ಲೆಗಳಲ್ಲಿ ನೈಟ್ರೇಟ್ ಅಂಶ ಹೆಚ್ಚಿನ ಪ್ರಮಾಣದೊಳಗೆ ಕಂಡುಬಂದದ. ಯಾಕೆ ಅಂತರ್ಜಲ ಕಲುಷಿತ ಆಗುತ್ತದ ಅನ್ನೋದಕ್ಕೆ ಕಾರಣಗಳು ಅದಾವ. ಅದು ತಮಗೂ ಗೊತ್ತಿರುವಂತಹದ್ದು, ಊಹೆ ಕೂಡ ಮಾಡಬಹುದು. ಕೃಷಿ ತ್ಯಾಜ್ಯಗಳು ಮತ್ತು ಹೆಚ್ಚಿನ ರಸಗೊಬ್ಬರಗಳನ್ನು ನಾವು ಬಳಕೆ ಮಾಡೋದ್ರಿಂದ, ಆಮೇಲೆ ರಾಸಾಯನಿಕಗಳನ್ನು ಬಳಕೆ ಮಾಡೋದ್ರಿಂದ, ಅತಿಯಾದ ನೀರಾವರಿ ಮಾಡೋದ್ರಿಂದ ಮತ್ತು ಗಣಿಗಾರಿಕೆಗಳಿಂದಾಗಿ ಕೂಡ ಕಲುಷಿತ ಆಗುವುದಕ್ಕೆ ಕಾರಣ ಆಗ್ತದೆ. ಹೆಚ್ಚುತ್ತಿರುವಂತಹ ನಗರೀಕರಣ, ನಗರದ ತ್ಯಾಜ್ಯಗಳು, ಕೈಗಾರಿಕೆಗಳ ತ್ಯಾಜ್ಯ ಎಲ್ಲ ನೀರನ್ನು ಸೇರುವುದರಿಂದ, ಜನಸಂಖ್ಯೆ ಹೆಚ್ಚಳ ಮತ್ತು ಮಾನವಜನ್ಯ ಮಾಲಿನ್ಯ ಕಾರಕಗಳಿಂದಾಗಿ ಅಂತರ್ಜಲ ಕಲುಷಿತ ಆಗುವುದಕ್ಕೆ ಕಾರಣಗಳು ಆಗ್ತವೆ. ರಾಜಸ್ಥಾನ, ತಮಿಳುನಾಡು, ಕರ್ನಾಟಕ ಈ ರಾಜ್ಯಗಳಲ್ಲಿ 40% ಕಲುಷಿತ ಆಗಿದೆ. ಮಹಾರಾಷ್ಟದೊಳಗೆ 35.74%, ತೆಲಂಗಾಣದೊಳಗೆ 27.48%, ಆಂಧ್ರಪ್ರದೇಶದೊಳಗೆ 23.5%, ಮಧ್ಯಪ್ರದೇಶದೊಳಗೆ 22.58% ಅಂತರ್ಜಲ ಕಲುಷಿತ ಆಗ್ಯದ ಅನ್ನುವಂತಹ ವಿಚಾರವನ್ನ ಈ ಸಮೀಕ್ಷೆ ನಮಗೆ ತೋರಿಸ್ತಾ ಇದೆ. ಇನ್ನು ನಾನು ಆಗಲೇ ಹೇಳಿದೆ, ಮಣ್ಣಿನ ಮತ್ತು ನೀರಿನ ಪರೀಕ್ಷೆ ಮಾಡಿ ನಾವು ಬಳಕೆ ಮಾಡಬೇಕು ನೀರನ್ನ ಅಂತೇಳಿ. ಈ ಎಲ್ಲಾ ಅಂಶಗಳು ನಾವು ನೀರಿನ ಪರೀಕ್ಷೆಯಿಂದ ನಮಗೆ ಗೊತ್ತಾಗ್ತದೆ. ನೀರನ್ನ ನಾವು ಬೆಳೆಗಳಿಗೆ ಬಳಸೋದಕ್ಕೆ ಯೋಗ್ಯದನೋ ಇಲ್ಲೋ ಅನ್ನುವಂತಹ ವಿಚಾರವನ್ನ ನಾವು ಪರೀಕ್ಷೆ ಮಾಡೋದ್ರಿಂದ ತಿಳ್ಕೊಳ್ಬಹುದು. ಅದಕ್ಕೆ ನೀರಿನ ಪರೀಕ್ಷೆ ಬಹಳ ಮುಖ್ಯ. ಈ ವರದಿ ಬಂದ ಮೇಲಂತೂ ನಾವು ಇನ್ನು ಎಚ್ಚರ ಆಗಬೇಕು. ಆದ್ಮೇಲೆ ನಾವು ಮಳೆ ನೀರನ್ನ ಸಂಗ್ರಹ ಮಾಡೋದ್ರ ಕಡೆ ಗಮನ ಹರಿಸಬೇಕು ಅನ್ನುವಂತಹ ವಿಚಾರವನ್ನ ನಾವು ಸಾಕಷ್ಟು ಸಲ ಈ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡಿವಿ. ನಮಗೆ ಸಿಗುವಂತಹ ಮಳೆ ನೀರನ್ನ ನಾವು ಸಂಗ್ರಹ ಮಾಡಬೇಕು. ಯಾವಾಗ ನಮಗೆ ಸಿಗ್ತದ ಆ ಸಮಯದೊಳಗ, ಎಲ್ಲಿ ಸಿಗ್ತದ ಆ ಸ್ಥಳದೊಳಗ ನೀರು ಹಿಡಿದಿಡುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗ್ತದ. ಕಳೆದ ವರ್ಷ ಬಹಳ ಚಲೋ ಮಳೆಯಾಯಿತು, ಆದ್ರೆ ಅದರ ಪರಿಣಾಮವನ್ನ ನಾವೀಗ ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಂತರ್ಜಲ ನಿರ್ದೇಶನಾಲಯ ಅಂತರ್ಜಲದ ಮಟ್ಟದ ಬಗ್ಗೆ ಕೂಡ ಒಂದು ಸರ್ವೆ ಮಾಡಿದೆ. ಕರ್ನಾಟಕದೊಳಗ ಹಿಂದಿನ ವರ್ಷ ಚಲೋ ಮಳೆಯಾದರೂ ಸಹಿತ ಅಂತರ್ಜಲದ ಮಟ್ಟ ಕುಸಿದದ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ ಸರ್ವೆ. ರಾಜ್ಯದ 60 ತಾಲೂಕುಗಳಲ್ಲಿ ಅಂತರ್ಜಲದ ಮಟ್ಟ ಇಳಿಕೆಯಾಗಿದೆ ಅನ್ನುವಂತಹ ಸಮೀಕ್ಷೆ ನಮ್ಮ ಮುಂದೆ ಅದ. ಅಂತರ್ಜಲದ ಮಟ್ಟ ಬಯಲುಸೀಮೆಯೊಳಗ ಗಂಭೀರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕರಾವಳಿಯೊಳಗ ಕ್ಷೀಣ ಆಗ್ತಾ ಇದೆ, ಕೊಡಗಿನೊಳಗ ಕುಸಿತ ಕಂಡಿದೆ, ಮಲೆನಾಡಿನೊಳಗ ಸಮಾಧಾನಕರವಾಗಿದೆ ಅನ್ನುವಂತಹ ಒಂದು ಮಾತದ. ತಮಗೆಲ್ಲ ಗೊತ್ತಿರುವಂಗ ಕಳೆದ ವರ್ಷ ನಮ್ಮ ರಾಜ್ಯದೊಳಗ ದಾಖಲೆ ಮಳೆ ಸುರಿತು, ಆದರೂ ಕೂಡ ಶೇಕಡಾ 25% ತಾಲೂಕುಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿದದ. ಮತ್ತ ಇನ್ನೂ ಅನೇಕ ಕಡೆಗಳಲ್ಲಿ ಜೀವಸೆಲೆ ಬತ್ತಾಕ ಶುರುವಾಗಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಂಖ್ಯೆಯ ದೊಡ್ಡ ಭಾಗ ಅಂತರ್ಜಲವನ್ನ ಅವಲಂಬಿಸಿದ, ಭೂಮಿಯೊಳಗಿನ ನೀರಿನ ಬಟ್ಟಲು ಬರಿದಾಗ್ತಾ ಇರುವುದು ಜೀವನೋಪಾಯಕ್ಕೆ ನಿಜವಾಗಿಯೂ ಎಚ್ಚರಿಕೆಯ ಕರೆಗಂಟೆಯಾಗಿದೆ ಅಂತೇಳಿ ಹೇಳಬಹುದು. 2001 ನಂತರ ನಮ್ಮ ರಾಜ್ಯದೊಳಗ ಅಂತರ್ಜಲದ ಬಳಕೆ ಮಿತಿ ಮೇರೇದ ಅಂತ ಹೇಳಬಹುದು. ಮುಖ್ಯವಾಗಿ ಕೃಷಿ ಉದ್ದೇಶಕ್ಕೆ ರೈತರು ಕೊಳವೆ ಬಾವಿಗಳನ್ನ ಕೊರೆಸಿದ ನಂತರ ಅಂತರ್ಜಲದ ಮಟ್ಟ ಬರಿದಾಗ್ತಾ ಇದೆ ಅನ್ನುವಂತಹ ಮಾತು ನಾವು ನೋಡ್ತಾ ಇದ್ದೀವಿ. 2017 ಬಹುಪಾಲು ಜಿಲ್ಲೆಗಳಲ್ಲಿ ಅಂತರ್ಜಲದ ಮಟ್ಟ ಪಾತಾಳಕ್ಕೆ ಕುಸಿದು ಸಾಕಷ್ಟು ಕೊಳವೆ ಬಾವಿಗಳಲ್ಲಿ ನೀರು ಬತ್ತಿತ್ತು. ನಿಮ್ಮ ಅನುಭವ ಕೂಡ ಇದೇ ಆಗ್ಯದ. ಎಷ್ಟು ಆಳವಾಗಿ ಕೊರೆದರೂ ಸಹಿತ ಹನಿ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ನಾವು ನೋಡ್ತಾ ಇದ್ದೀವಿ. ಆದರೆ 2022 ರಾಜ್ಯದೊಳಗ ನಿರೀಕ್ಷೆಗೂ ಮೀರಿ ಮಳೆಯಾಗಿದ್ದರಿಂದ ಅಂತರ್ಜಲದ ಮಟ್ಟ ಸುಧಾರಣೆಯಾಗಿತ್ತು. ಬಹುತೇಕ ತಾಲೂಕುಗಳಲ್ಲಿ ಅಂತರ್ಜಲ ದಾಖಲೆ ಏರಿಕೆ ಕಂಡಿತ್ತು ಅಂತ ಹೇಳ್ತಾ ಇದೆ ಸಮೀಕ್ಷೆ. ಮರು ವರ್ಷ ಅಂದ್ರೆ 2023 ಮಳೆ ಕೈಕೊಟ್ಟಿತು. ಹೀಗಾಗಿ ಇದರ ಚಿತ್ರಣನೇ ಬೇರೆ ಆಗಿಬಿಟ್ಟಿತು ಅಂಥೇಳಿ ಹೇಳ್ತಾ ಇದ್ದಾರೆ. 2024 ಸಮೃದ್ಧ ಮಳೆಯಾಯಿತು. ರಾಜ್ಯದ ವಾಡಿಕೆ ಪ್ರಮಾಣ 1153 ಮಿಲಿಮೀಟರ್ ಇತ್ತು. ಕಳೆದ ವರ್ಷ 1375 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ಅಂದರೆ ಶೇಕಡಾ 19% ಮಳೆ ವಾಡಿಕೆಗಿಂತ ಹೆಚ್ಚಾಗಿ ಸುರಿದಿದ್ರು ಸಹಿತ ಅಂತರ್ಜಲದ ಮಟ್ಟ ಮಾತ್ರ ಸುಧಾರಣೆ ಆಗಿಲ್ಲ. 2023 ಹೋಲಿಸಿದ್ರೆ 176 ತಾಲೂಕುಗಳಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ. ಉಳಿದ 60 ತಾಲೂಕುಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿತ ಆಗಿದೆ. 236 ತಾಲೂಕುಗಳಲ್ಲಿ ಮೌಲ್ಯಮಾಪನ ಮಾಡಲಾಗಿದೆ. ಅಂತರ್ಜಲದ ಮಟ್ಟ ಮತ್ತು ಬಳಕೆಯ ಏರಿಳಿತದ ಅಧ್ಯಯನಕ್ಕೆ ಅಂತರ್ಜಲ ನಿರ್ದೇಶನಾಲಯ ನಗರ ಮತ್ತು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 2727 ಕೊಳವೆ ಬಾವಿ ಮತ್ತು ತೆರೆದ ಬಾವಿಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಈ ಕೊಳವೆ ಬಾವಿಗಳು ಸಂಪೂರ್ಣವಾಗಿ ಅಂತರ್ಜಲದ ಮಟ್ಟ ಮತ್ತು ನೀರಿನ ಗುಣಮಟ್ಟ ಮೌಲ್ಯಮಾಪನದ ಉದ್ದೇಶಕ್ಕೆ ಮೀಸಲಾಗಿವೆ. ಈ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟವನ್ನು ನಿಯಮಿತವಾಗಿ ಡಿಜಿಟಲ್ ವಾಟರ್ ಲೆವೆಲ್ ರೆಕಾರ್ಡರ್ ಈ ಮೂಲಕ ಅಳತೆ ಮಾಡಿ ದಾಖಲೆಯನ್ನು ಸಂಗ್ರಹಿಸಲಾಗಿದೆ. ಸರಾಸರಿ ಮಳೆ ಪ್ರಮಾಣ ಕೃಷಿ ಕೈಗಾರಿಕೆ ಮತ್ತು ಗೃಹೋಪಯೋಗಿ ಉದ್ದೇಶಕ್ಕೆ ಬಳಸುವಂತಹ ನೀರು, ನದಿ ಮತ್ತು ನಾಲೆಗಳಲ್ಲಿ ಹರಿಯುವಂತಹ ನೀರು, ಕೊಳವೆ ಬಾವಿಗಳಲ್ಲಿನ ನೀರಿನ ಮಟ್ಟ ಆಧರಿಸಿ ಅಂತರ್ಜಲದ ಪ್ರಮಾಣ ಅಳೆಯಲಾಗ್ತಾ ಇದೆ. ಕರಾವಳಿಯೊಳಗೆ ಸಾಕಷ್ಟು ಮಳೆಯಾಗುತ್ತದೆ, ಆದರೆ ಕರಾವಳಿ ಪ್ರದೇಶದಲ್ಲೇ ಅಂತರ್ಜಲದ ಮಟ್ಟ ಕುಸಿದದ. ದಕ್ಷಿಣ ಕನ್ನಡ ಜಿಲ್ಲೆಯ 9 ತಾಲೂಕುಗಳ ಪೈಕಿ 6 ಇಳಿಕೆಯಾಗಿದೆ. ಬಂಟ್ವಾಳ, ಕಡಬ, ಮೂಡುಬಿದಿರೆ, ಮುಲ್ಕಿ, ಸುಳ್ಯ ಮತ್ತು ಉಳ್ಳಾಲಗಳಲ್ಲಿ ಕುಸಿತ ದಾಖಲು ಆಗಿದೆ. ಬೆಳತಂಗಡಿ, ಮಂಗಳೂರು ಮತ್ತು ಪುತ್ತೂರು ತಾಲೂಕುಗಳಿಗೆ ಮಾತ್ರ ಏರಿಕೆ ಕಂಡಿದೆ. ಇನ್ನು ಕೊಡಗಿನೊಳಗಂತೂ ನಾವು ನೋಡ್ತಾ ಇದ್ದೀವಿ ಭರ್ಜರಿಯಾಗಿ ಮಳೆಯಾಗುವಂತಹದ್ದು ಮತ್ತು ನದಿಗಳು ಅಲ್ಲಿ ತುಂಬಿ ಹರಿಯುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ದೊಡ್ಡ ಜಲಾನಯನ ಪ್ರದೇಶಗಳದಾವ. ಆದರೆ ಅಲ್ಲೂ ಕೂಡ ನಿರಾಶಾದಾಯಕವಾದಂತಹ ಒಂದು ಸ್ಥಿತಿ ಅದ. ಕೊಡಗಿನ 5 ತಾಲೂಕುಗಳ ಪೈಕಿ ಮಡಿಕೇರಿ, ಪೊನ್ನಂಪೇಟೆ, ಸೋಮವಾರಪೇಟೆ, ವಿರಾಜಪೇಟೆ ಒಳಗೆ ಅಂತರ್ಜಲ ಕುಸಿದದ. ಕುಶಾಲನಗರ ತಾಲೂಕುಗಳಿಗೆ ಮಾತ್ರ ಏರಿಕೆ ಆಗಿದೆ. ಇನ್ನು ಬಯಲುಸೀಮೆ ಕಡೆ ನಾವು ಕಣ್ಣು ಹಾಯಿಸುವುದಾಯ್ತಪ್ಪ ಅಂತಂದ್ರೆ ಬಯಲುಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಅಂತರ್ಜಲದ ಪರಿಸ್ಥಿತಿ ಗಂಭೀರ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಅವಳಿ ಜಿಲ್ಲೆಯ 12 ತಾಲೂಕುಗಳ ಪೈಕಿ 11 ಅಂತರ್ಜಲ ಇಳಿಕೆಯಾಗಿದೆ. ಬಾಗೇಪಲ್ಲಿ ತಾಲೂಕಿನೊಳಗೆ ಮಾತ್ರ ಹೆಚ್ಚಳ ಆಗ್ಯದ. ಮಲೆನಾಡಿನ ವ್ಯಾಪ್ತಿಯ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯೊಳಗೆ ಅಂತರ್ಜಲ ಏರಿಕೆಯಾಗಿದೆ. ಈ ಎರಡೂ ಜಿಲ್ಲೆಗಳ 16 ತಾಲೂಕುಗಳಲ್ಲಿ ಅಂತರ್ಜಲದ ಮಟ್ಟ ಸುಧಾರಣೆ ಆಗ್ಯದ. ಸಾಕಷ್ಟು ಮಳೆ ಆಯಿತು, ಆದ್ರೆ ಆ ಮಳೆ ಎಲ್ಲಿ ಹೋಯಿತು ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ನಗರ ಮತ್ತು ಗ್ರಾಮೀಣ ಪ್ರದೇಶದೊಳಗ ನೀರಿನ ಹೀರುವಿಕೆ ಪ್ರಮಾಣ ಏನದ ಅದು ಹೆಚ್ಚದ. ಅಂದ್ರೆ ನೀರನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಹೊರಗೆ ತೆಗಿತಾ ಇದ್ದೀವಿ. ಅಭಿವೃದ್ಧಿ ಹೆಸರಿನೊಳಗೆ ಮಿತಿಮೀರಿ ನೀರಿನ ಬಳಕೆ ಆಗ್ತಾ ಇದೆ. ಮಿತಿಮೀರಿ ಕೊಳವೆ ಬಾವಿಗಳನ್ನು ಕೋರೆದು ಅಂತರ್ಜಲ ಬೇಕಾಬಿಟ್ಟಿಯಾಗಿ ಬಳಸ್ತಾ ಇರುವುದರಿಂದ ಭೂಮಿಯೊಳಗಿನ ನೀರು ಒಂದು ಕಡೆ ನಿಲ್ಲದೆ ವರ್ಗೀಕರಣ ಆಗ್ತಾ ಇದೆ. ಇದರಿಂದ ಭೂಮಿಯೊಳಗ ನೀರು ಸರಿಯಾಗಿ ಇಂಗ್ತಾ ಇಲ್ಲ, ಇಂಗಿದ ನೀರು ನಿಲ್ತಾ ಇಲ್ಲ. ಹಿಂಗಾಗಿ ಎಷ್ಟೇ ಮಳೆ ಸುರಿದರೂ ಸಹಿತ ಅಂತರ್ಜಲದ ಮಟ್ಟ ಸುಧಾರಿಸಿಲ್ಲ ಅಂತೇಳಿ ಅಧಿಕಾರಿಗಳ ಒಂದು ಅನುಭವ. ಅಂತರ್ಜಲದ ಮಟ್ಟ ಕುಸಿತಾದಂತಹ ತಾಲೂಕುಗಳು ಅಂತಂದ್ರೆ ಶಿಡ್ಲಘಟ್ಟ 35.79 ಮೀಟರ್, ಬೆಂಗಳೂರು ದಕ್ಷಿಣ 29.83 ಮೀಟರ್, ಮಾಲೂರು 23.6 ಮೀಟರ್, ಚಿಂತಾಮಣಿ 14.45 ಮೀಟರ್, ಮುಳಬಾಗಿಲು 12.22 ಮೀಟರ್, ಚಿಕ್ಕಬಳ್ಳಾಪುರ 10.52 ಮೀಟರ್. ಅಂದ್ರೆ ಇಷ್ಟು ಪ್ರಮಾಣದ ಮಟ್ಟದೊಳಗೆ ಅಂತರ್ಜಲದ ಮಟ್ಟ ಕುಸಿತ ಆಗಿದೆ. ಇನ್ನು ಕೆಲವು ಕಡೆ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂತರ್ಜಲದ ಮಟ್ಟ ಎಲ್ಲೆಲ್ಲಿ ಹೆಚ್ಚಾಗಿದೆ ನೋಡೋಣ. ಇಂಡಿ ತಾಲೂಕಿನೊಳಗೆ 19.08 ಮೀಟರ್ ಹೆಚ್ಚಾಗಿದೆ. ನಿಪ್ಪಾಣಿಯೊಳಗೆ 18.07 ಮೀಟರ್, ಜಗಳೂರಿನೊಳಗೆ 13.28, ಬೆಂಗಳೂರು ಪೂರ್ವ 12.95, ಗುಬ್ಬಿ 12.86, ಹಿರೇಕೆರೂರು 12.83 ಮೀಟರ್ನಷ್ಟು ಅಂತರ್ಜಲದ ಮಟ್ಟ ಕೆಲವು ಕಡೆ ಹೆಚ್ಚಾಗಿದ್ದು ಇದು ಸಮಾಧಾನ ಕೊಡುವಂತದ್ದು. ಆದ್ರೆ ನಾವು ಇಲ್ಲಿ ಕಂಡುಕೊಳ್ಳೋದೇನಪ್ಪಾ ಅಂತಂದ್ರೆ ಇಷ್ಟೆಲ್ಲಾ ಭಾರಿ ಮಳೆ ಆದರೂ ಸಹಿತ ಅಂತರ್ಜಲದ ಮಟ್ಟ ಯಾಕೆ ಕುಸಿತದ ಅಂತಂದ್ರೆ ಅದನ್ನು ಸಾಕಷ್ಟು ಪ್ರಮಾಣದೊಳಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದಾದ್ರೆ ನೀರನ್ನು ನಾವು ಮರುಪೂರ್ಣ ಮಾಡುವಂತಹ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಈ ವಿಚಾರದಿಂದ ಗಮನಿಸಬಹುದು. ಅದಕ್ಕೆ ನಾವೆಲ್ಲರೂ ಬಹಳ ಇದರ ಬಗ್ಗೆ ಗಂಭೀರವಾದಂತಹ ಒಂದು ಚಿಂತನೆ ಮಾಡಬೇಕು. ನಮ್ಮ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಮರುಪೂರ್ಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದರೆ ಮಳೆ ನೀರನ್ನು ನಾವು ಪರಿಣಾಮಕಾರಿಯಾಗಿ ಬಳಸಬಹುದು. ಮತ್ತು ಅಂತರ್ಜಲದೊಳಗೆ ಏನು ರಾಸಾಯನಿಕಗಳಿರ್ತಾವೋ ಅವುಗಳ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಮಳೆ ನೀರು ನಮಗೆ ಸಹಾಯ ಮಾಡುತ್ತದೆ. ಆತ್ಮೀಯರೇ, ಬಾಹ್ಯಾಕಾಶದೊಳಗೆ ಒಂದು ಅದ್ಭುತವಾದಂತಹ ಒಂದು ಘಟನೆ ನಡೀತದೆ. ಬರುವ 4 ವಾರಗಳ ತನಕ ನೀವು ಆಕಾಶದೊಳಗೆ 5 ಗ್ರಹಗಳನ್ನು ಬರಿಗಣ್ಣಿನಿಂದ ನೋಡಬಹುದು, 2 ಗ್ರಹಗಳನ್ನು ದೂರದರ್ಶಕದ ಸಹಾಯದಿಂದ ನೋಡಬಹುದು. ಶುಕ್ರ, ಮಂಗಳ, ಗುರು, ಶನಿ ಇವುಗಳನ್ನು ನೀವು ಬರಿಗಣ್ಣಿಲೆ ನೋಡಬಹುದು, ಆನಂದ ಪಡಬಹುದು. ಯುರೇನಸ್ ಮತ್ತು ನೆಪ್ಚೂನ್ ಅನ್ನುವಂತಹ ಏನು ಗ್ರಹಗಳದಾವ ಅವು ಬಹಳ ದೂರದವ, ಅವುಗಳನ್ನು ನಾವು ದೂರದರ್ಶಕದ ಸಹಾಯದಿಂದ ನೋಡಬಹುದಾಗಿದೆ. ಇದೊಂದು ಘಟನೆ ಏನದಲ್ಲ ಬಾಹ್ಯಾಕಾಶದೊಳಗೆ ನಡೆಯುವಂತಹದ್ದು, ಇದಕ್ಕೆ ಗ್ರಹಗಳ ಪರೇಡ್ ಅಂತ ಹೇಳಿ ಕರೀತಾ ಇದ್ದಾರೆ. ಸೂರ್ಯನ ಒಂದೇ ಭಾಗಕ್ಕೆ ಗ್ರಹಗಳು ಬರುವುದು ಅಂದ್ರೆ 7 ಗ್ರಹಗಳು ಒಂದು ಸೈಡ್ಗೆ ಬರುವುದು ಬಹಳ ಅಪರೂಪದ ಘಟನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 100 ವರ್ಷಗಳ ನಂತರ ಆದಂತಹ ಈ ಘಟನೆಯನ್ನ ನಾವು ನಮ್ಮ ಲೈಫ್ ಟೈಮ್ನೊಳಗೆ ನೋಡೋದಕ್ಕೆ ಅವಕಾಶ ಸಿಕ್ಕದ. ಅದಕ್ಕೆ ರಾತ್ರಿ 8:30 ನಂತರ ತಾವು ನೋಡಬಹುದಾಗ್ಯದ. ಆಕಾಶವನ್ನ ನೋಡಿದ್ರ ಈ ಗ್ರಹಗಳ ಪರೇಡ್ ಕಾಣಿಸ್ತದ. ಪ್ರಕಾಶಮಾನವಾಗಿ ಬೆಳಗುವಂತಹ ಶುಕ್ರಗ್ರಹ, ಗುರುಗ್ರಹ, ಮಂಗಳ ಗ್ರಹ ಇವುಗಳನ್ನ ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಅದ. ಅದನ್ನು ಗುರುತು ಹಿಡಿದಕ್ಕೂ ಕೂಡ ನಮಗೆ ಸಾಧ್ಯ ಅದ. ಮಂಗಳ ಗ್ರಹ ಕೆಂಪು ಪ್ರಕಾಶವನ್ನ ಬೀರ್ತದ. ಶುಕ್ರ ಮತ್ತ ಗುರುಗ್ರಹಗಳು ಪ್ರಕಾಶಮಾನವಾಗಿ ಬೆಳಗುತ್ತವ. ಅಪರೂಪದ ಘಟನೆ, ನಾವೆಲ್ಲ ಇದನ್ನು ನೋಡಿ ಆನಂದ ಪಡೋಣ. 4 ವಾರಗಳ ತನಕ ಈ ಘಟನೆ ಆಕಾಶದೊಳಗೆ ನಡೀತಾ ಇರ್ತದ. ರಾತ್ರಿ 8:30 ನಂತರ ಯಾವಾಗ ಪೂರ್ತಿ ಕತ್ತಲೆ ಆವರಿಸ್ತದಲ್ಲ ಅವಾಗ ನೀವು ಆಕಾಶವನ್ನು ನೋಡಿ ಆನಂದಿಸಬಹುದು. ವಿಶೇಷವಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರಹಗಳ ಪರೇಡ್ ಅನ್ನು ತೋರಿಸುವಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೆಯದು. ಈ ಘಟನೆ ಹೆಂಗ್ ನಾವು ಗ್ರಹಣ ಕೆಲವು ದೇಶಗಳಲ್ಲಿ ಮಾತ್ರ ಕಾಣಿಸ್ತದಲ್ಲ ಅಂಥದ್ದೇ ಇದು ಘಟನೆ. ನಮ್ಮ ಭಾರತದೊಳಗೆ ಕಾಣಿಸ್ತದ, ಉತ್ತರ ಅಮೆರಿಕಾದೊಳಗೆ ಕಾಣಿಸ್ತದ, ಕೆನಡಾದೊಳಗೆ ಕಾಣಿಸ್ತದ, ಮೆಕ್ಸಿಕೋದೊಳಗೆ ಕಾಣಿಸ್ತದ. ಇದನ್ನು ಬಿಟ್ಟರೆ ಬೇರೆ ಕಡೆ ಇದು ಕಾಣಿಸಂಗಿಲ್ಲ. ಅದಕ್ಕೆ ನಾವು ಭಾಗ್ಯಶಾಲಿಗಳಿದ್ದೀವಿ ಭಾರತೀಯರು. ನೋಡೋಣ, ನೋಡಿ ಆನಂದಿಸೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜನವರಿ 22ರಿಂದ ಬರುವ ಮಂಗಳವಾರ ಜನವರಿ 28ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಏನು ಕಳೆದ ವಾರದ ವಾತಾವರಣನೇ ಈ ವಾರ ಕೂಡ ಮುಂದುವರಿತದ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಚ್ಛ ಶುಭ್ರವಾದಂತಹ ಬಿಸಿಲಿನ ಒಣ ವಾತಾವರಣ ಇರುತ್ತದೆ. ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡಾ 10% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಅದಕ್ಕೆ ಆತ್ಮೀಯರೇ, ತಾವು ಏನು ತಮ್ಮ ಯೋಜಿತ ಕೆಲಸಗಳದಾವ ಈ ಸಮಯದೊಳಗೆ ಮಾಡಿಕೊಳ್ಳುವಂತಹವು ಅವನ್ನ ದಯವಿಟ್ಟು ಮುಂದುವರೆಸಿಕೊಂಡು ಹೋಗುವುದಕ್ಕೆ ಅವಕಾಶಗಳು ಅದಾವ. ಮಳೆಯಂತೂ ಈಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಏನು ನೀವು ಯೋಜನೆ ಮಾಡಿಕೊಂಡಿರಿ ಅವುಗಳನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಇದು ಸೂಕ್ತವಾದಂತಹ ಕಾಲ ಅಂತ ಹೇಳಬಹುದು. ಇಲ್ಲಿ ತನಕ ಸಾಕಷ್ಟು ಚಳಿ ನಮ್ಮಲ್ಲಿ ನಾವು ನೋಡ್ತಾ ಇದ್ವಿ. ಮುಂಜಾನೆ ಹೊತ್ತಿನೊಳಗ, ಸಾಯಂಕಾಲದ ಹೊತ್ತಿನೊಳಗ ಚಳಿ ಚಳಿ ಅನ್ನುವಂಥದ್ದಿತ್ತು. ಬರ್ತಾ ಬರ್ತಾ ಸ್ವಲ್ಪ ಚಳಿ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಗರಿಷ್ಠ ತಾಪಮಾನದೊಳಗ ಹೆಚ್ಚಳ ಆಗುವಂಥದ್ದು, ಕನಿಷ್ಠ ತಾಪಮಾನದೊಳಗೆ ಸಹಿತ ಹೆಚ್ಚಳ ಆಗುವಂಥದ್ದನ್ನ ನಾವು ಗಮನಿಸಬಹುದು. ಅದಕ್ಕೆ ಬರ್ತಾ ಬರ್ತಾ ಬೇಸಿಗೆ ಕಡೆ ನಾವು ಹೋಗ್ತಾ ಇದ್ದೀವಿ. ಬಿಸಿಲು ಹೆಚ್ಚಾಗುವಂಥದ್ದು ಮತ್ತೆ ನಮ್ಮ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣ ಸಿಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇನ್ನೂ ಅನೇಕ ಆಪ್ಗಳದಾವ, ಅವುಗಳನ್ನು ಕೂಡ ತಾವು ಬಳಸೋದ್ರ ಕಡೆ ಲಕ್ಷ ವಹಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. 694ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸೋಮಶೇಖರ್, ಎಸ್ ರುಳಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಬಾರ್ ಪರಜನ. ಎರಡು ದಿನ ಆಯ್ತು, ಏನ್ ಸುದ್ದಿ? ಹೌದು, ನಾನು ಅದೇ ನೆನೆಸಿಕೊಳ್ಳಿಗತ್ತಿದ್ದೆ. ಎಷ್ಟ್ ದಿನ ಆಯ್ತು ರಾಜಣ್ಣ ಊರಾಗ ಇದ್ದಾನೋ ಇಲ್ಲೋ, ಇದ್ರ ಬರವ ಇದ್ದಂಗ ಇಲ್ಲ, ಯಾಕ ಬಂದಿಲ್ಲ ಅಂತ ಅನ್ಕೊಳ್ಳಿಗತ್ತಿದ್ದೆ ನೋಣ. ಏನ್ ಹಿಂಗೆ ಸಂಸಾರ ಅಂತ ತಿಪ್ಪ ನೋಡವ? ಅಯ್ಯೋ ಏನಪ್ಪ ನಿನ್ ಸಂಸಾರ, ಭಾರಿ ಆಯ್ತು ಬಿಡಪ್ಪ. ಯಾರು ಇರ್ಲಾರ ಸಂಸಾರ ನೀವ್ ಬತ್ತಿಗೇದನೆ ನೋಡು. ನಾ ಯಾರಿಗ ಇರ್ಲಾರ ಸಂಸಾರ ಅಂದೇನು? ನನ್ನ ಸಂಸಾರ ತಿಪ್ಪಲ ಅಂತ. ಅದೇ, ಎಲ್ಲಾರು ತಿಪ್ಪಲೇ ಇರ್ತಾವ ಸಂಸಾರಿಗಳು, ಯಾವ್ದು ಚಲೋ ಇರಂಗಿಲ್ಲ. ಯಾರ ನಾವ್ ಖುಷಿ ಇದ್ದೀವಿ ಅಂತ ಹೇಳ್ತಾರ ಹೇಳ ನೋಡಣ. ಅಂತಂದ್ ನಂಗೆ ಒಂದು ಉತ್ತರ ಏನ್ ಹೇಳು? ಈ ಸಂಸಾರದಾಗ ಹೆಂಗ ನಾವು ಖುಷಿಯಿಂದ ಅಕ್ಕೋತಿರ್ಬೇಕು? ಹಾ, ಈಗ ನಾವ್ ಇದ್ದೀವಲ್ಲ ಹಿಂಗ ಇರ್ಬೇಕು. ಏನಿದ್ರು ಖುಷಿ ಖುಷಿ ಇರ್ಬೇಕು. ಸಂಸಾರದಾಗ ಎಲ್ಲಾನು ತಾಪತ್ರಯಗಳು ಇರ್ತಾವಪ್ಪ, ಅವು ಅಲ್ಲಿ ಬಿಡ್ಬಿಡ್ಬೇಕು. ಸ್ವಲ್ಪ ನಾವು ಖುಷಿಯಿಂದ ಇರ್ಬೇಕು. ಅಂದ್ರೆ ಮುಳುಗಬಾರ್ದು, ಸುಮ್ನೆ ತಗೋಬೇಕು ಲೈಟ್ ಆಗಿ. ಏನ್ ಸಂದರ್ಭ ಇರ್ತದ, ಯಾವ ಮಾತುಗಳು ಇರ್ತಾವ ಅದ್ರ ತಕ್ಕಂಗ ಮಾತಾಡಬೇಕು, ಬಿಟ್ಟು ಬಿಡಬೇಕು. ಆಮೇಲೆ ಅದ್ರಲ್ಲಿ ಎಷ್ಟು ಸಾಧ್ಯ ಐತೋ ಅದಕ್ಕೆ ಪ್ರಯತ್ನ ಮಾಡಬೇಕು, ಸರಿ ಮಾಡ್ಲಿಕ್ಕೆ, ತಿಳಿ ಮಾಡ್ಲಿಕ್ಕೆ. ಹೌದು, ನಾವು ಚಿಂತೆ ಮಾಡ್ಕೋತ ಕೂತ್ಕೊಂಡ್ರೆ ಏನಾಗ್ತದ? ಯಾವ್ದು ಸಾಲ್ವಾಗಂಗಿಲ್ಲ. ಚಿಂತೆ ಬೇರೆ, ವಿಚಾರ ಬೇರೆ. ಚಿಂತೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು, ವಿಚಾರ ಮಾಡು, ವಿಚಾರ ಮಾಡು. ಏನ್ ದೊಡ್ಡ ಮಾತು, ಭಾರಿ ಅವಾಗ ಇಲ್ಲ ಖರೆ ನೋಡು. ಯಾಕಂತಂದ್ರೆ ಬಹಳ ಮಂದಿ ನಾವ್ ಏನ್ ಮಾಡ್ತೀವಿ, ಒಂದ್ ವಿಷಯ ಇಟ್ಟುಕೊಂಡು ಚಿಂತೆ ಮಾಡ್ತೀವಿ. ಹೌದು, ಚಿಂತೆ ಮಾಡೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗಂಗಿಲ್ಲ, ತಲೆ ವಜ್ಜೆ ಆಗ್ತದ, ಆಮೇಲೆ ಉತ್ಸಾಹ ಕಡಿಮೆ ಆಗ್ತದ. ಆದ್ರೊಳಗ ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ ಅಲ್ಲೊಂದ್ ಎಡವಟ್ಟ. ಆಮೇಲೆ ಅದಕ್ಕ ಬರೀ ಚಿಂತೆ ಮಾಡ್ಕೋತ ಕೂತಿವಿ ಅಂದ್ರ ದಾರಿ ಸಿಗಂಗಿಲ್ಲಪ್ಪ ಅಲ್ಲೆ. ಹೌದು, ಯಾವ್ದೋ ಒಂದ್ ವಿಚಾರ ಹಚ್ಕೊಂತಂದ್ರ ಬರೇ ಅದೇ ತಲೆಗೆ ಕೂತಿರ್ತದ, ಏನ್ ಮಾಡ್ಬೇಕು ಅದಕ್ಕಂತ ಗೊತ್ತಾಗಂಗಿಲ್ಲ, ಏನಾಗುದಿಲ್ಲ. ಅದಕ್ಕ ಶೋಭಕ ನಾನು ಅದನ್ನು ನೀ ಚಲೋ ಒಂದ್ ಮಾತು ಹೇಳ್ತಿ. ಈಗ ನಮ್ಗೇನ ಸಮಸ್ಯೆ ಇದ್ವು ಅಂತ ಇಟ್ಕೊಂಡು, ಹೌದು, ನಮ್ಗೆ ಬಹಳಷ್ಟು ಸಲ ಏನಾಗ್ತಂತಂದ್ರ ಸಮಾಜದ ಚಿಂತೆ ಆಗ್ತದ. ನಾ ಇದು ವಿಶೇಷ ಶೋಭಕ್ ನಮ್ಗೆ ಹೇಳ್ಕೊಳ್ಳೇ ಬೇಡ, ಶೋಭಕ್ ಹೇಳ್ಕೊಂಡ್ರೆ ಏನಂತಾಳೋ ಏನೋ, ಇದು ವಿಚಾರ ಮಾಡ್ತಿರ್ತೀವಿ. ಹೌದು, ನಾಗ್ಲಿ ನೀ ಆಗ್ಲಿ ಸಾಮಾನ್ಯವಾಗಿ ಎಲ್ಲರೂ ವಿಚಾರ ಮಾಡ್ತಾರೆ. ಇಲ್ಲಿ ನನ್ಗೇನು ವಿಚಾರ ಅಂತಂದ್ರೆ ಶೋಭಕ, ಯಾವಾಗ ಒಂದು ಸಮಸ್ಯೆ ಇದೆ ನನಗೆ, ಆ ಸಮಸ್ಯೆಗೆ ನನ್ನಿಂದ ಒಂದು ಪರಿಹಾರ ಆಗಲ್ ಹೊಂಟದ, ಒಂದ್ ಹಾದಿ ಸಿಗಲ್ ಹೊಂಟದ ಅಂದಮೇಲೆ ಶೋಭಕ ಅಥವಾ ಯಾರು ನನಗೆ ವಿಶ್ವಾಸಕರ ಅವ್ರ ಹತ್ತಿರ ನಾ ಚರ್ಚೆ ಮಾಡಿದ್ರ ಪರಿಹಾರ ಸಿಗಬಹುದು ಸಿಗ್ಲಿಕ್ಕಿಲ್ಲ, ಆದ್ರೆ ಮನಸ್ಸರ ಹಲಕೆ ಆಗ್ತದೆ. ಇದು ಖರೆ ಅದ ನೋಡ, ಯಾಕಂದ್ರೆ ನಮ್ ನಮ್ಮ ವಿಚಾರಗಳು ಏನಂತಾರಲ್ಲ ಒಂದೇ ತರದ ವಿಚಾರಗಳು, ಆಮೇಲೆ ಅವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಏನೋ ಸಮಾಧಾನ ಆಗ್ತದೆ ಅಂತ ಅನ್ನೋದಿರ್ತದಲ್ಲ, ಅಂತವ್ರ ಮುಂದೆ ಯಾವುದೇ ವಿಚಾರ ಇರಲ್ಲಪ್ಪ ಮನೇದು, ಯಾವ್ದೇ ಗಂಡ ಹೆಂಡತಿರ್ಬೋದು, ಮಕ್ಕಳದಿರ್ಬೋದು, ಸಂಸಾರದ ಏನೇ ತಾಪತ್ರ ಇರ್ಬೋದು, ಕುತ್ಕೊಂಡು ವಿಚಾರ ಮಾಡ್ಬೇಕಪ್ಪ ಹಿಂಗಾಗ್ಲಿಕ್ಕದ್ ನನಗ ಏನ್ ಮಾಡ್ಬೇಕು ಅಂತ ತಿಳಿವಲ್ದಾಗೆ ಅದ, ಅಥವಾ ಆಗ್ಲಿಕ್ಕದ ಅಂದ್ರಾಯ್ತು ಯಾವ ತಾವ ಮಾತುಗಳು ಬಂದೇ ಬಿಡ್ತಾವ ಹಿಂಗ್ ಮಾಡಬಹುದು ಅಂತ ಹೇಳಿ, ಅದಕ್ಕೆ ಸರಿ ಅನ್ಸಿದ್ರ ಒಪ್ಕೊಳ್ಬಹುದು, ಬ್ಯಾಡ ಅಂದ್ರೆ ಇನ್ನೊಂದು ದಾರಿ ಕಂಡುಕೊಳ್ಬಹುದು. ಅಂದ್ರೆ ಇನ್ನೊಬ್ರ ಕಡೆಯಿಂದ ಕೇಳಿದಾಗ ಏನಾಗ್ತದೆ ಸ್ವಲ್ಪ ನಮಗ ಹೌದು ಸಮಾಧಾನ ಸಿಗ್ತದೆ, ಸಮಾಧಾನ ಸಿಗ್ತದೆ, ಏನೋ ಒಂದು ಹಾದಿ ಸಿಗೋ ಸಾಧ್ಯತೆಗಳು ಇರ್ತವೆ. ಹೌದು ಹೌದು ಹೌದು, ಅದಕ್ಕೆ ನಾವು ಶೇರ್ ಮಾಡ್ಕೊಳ್ಳೋದು ಇನ್ನೊಬ್ರ ಜೊತೆಗೆ ಮಾತಾಡ್ಕೊಳ್ಳೋದು ಇದು ಬಹಳ ಮುಖ್ಯದ. ಇನ್ನೊಂದು ನನಗೆ ಏನೋ ಒಂದು ವಿಷಯ ಹೇಳ್ಬೇಕಂದ್ರೆ, ನೀ ಹೇಳೋದಕ್ಕಿಂತ ಮೊದ್ಲ ನನಗೆ ಇನ್ನೂ ಒಂದು ವಿಷಯ ಗೊತ್ತಾಗದಪ್ಪ ಊರಾನ್ ಮಂದಿದು. ಏನ್ ಮತ್ತ? ಅದಕ್ಕೆ ನಿನಗ ದಾರಿ ಕೈಲಿಕತ್ತಿದ್ದೇನ, ಎಷ್ಟು ದಿನ ಆಯ್ತು ಯಾಕ ಬರವಲ್ಲಾಗ ನೀವ ಅಂತ ಹೇಳಿ ಕೆಲಸ ಹೇಳಿ ದಾರಿ ನೋಡಿದ್ದೀನಿ. ನಿನ್ ಸಲುವಾಗಿ ನನ್ ಸಲುವಾಗಿ ಎಲ್ಲಾರ ಸಲುವಾಗಿ ಅದ ಇದು ವಿಷಯ. ನಾನು ಒಬ್ಬಾಕಿಗೆ ಸಂಬಂಧಪಟ್ಟದ್ದಲ್ಲ. ಏನಂತಂದ್ರ ಈಗ ನಮ್ಮೂರಾಗ ಒಂದ್ ಏನೋ ಎರಡ್ ರಂಗ ಬಡ್ಡಿ ಕೊಡ್ತೀವಿ, ಮೂರ್ ರಂಗ ಬಡ್ಡಿ ಕೊಡ್ತೀವಿ, ಐದ್ ರಂಗ ಬಡ್ಡಿ ಕೊಡ್ತೀವಿ, ಆಮೇಲೆ ಇಂತಿಷ್ಟು ಗಿಫ್ಟ್ಗಳು ಕೊಡ್ತೀವಿ, ವಾರಕ್ಕೆ ಇಷ್ಟು ರೊಕ್ಕ ಹಾಕ್ರಿ, ಹದಿನೈದು ದಿನಕ್ಕೆ ಇಷ್ಟು ರೊಕ್ಕ, ತಿಂಗಳಿಗೆ ಇಂತಿಷ್ಟು ಅಂತ ಅನ್ನಂಗೆ ಹಿಂಗೇನು ಕ್ಯಾಟಗರಿ ಬೇರೆ ಬೇರೆ ಮಾಡ್ಕೊಂಡಾರಂತಪ್ಪ. ಅದು ರೊಕ್ಕ ಹಾಕಿದ್ರ ಬರ್ತಾವೋ ಹೋಗ್ತಾವೋ, ಅದ ಏನ್ ರಿಜಿಸ್ಟರ್ ಅದನ್ನೋ ಇಲ್ಲೋ, ನನಗ್ ಬೇರೆ ಅವ್ರು ಬಂದು ಕೇಳಿದ್ರಪ್ಪ ನಮ್ ಸಂಘದವ್ರು, ಹಿಂಗಿಂಗ್ ಅದರಿ ಅಕ್ಕವ್ರೆ ಹ್ಯಾಂಗ್ ಮಾಡಣು. ನಾ ಇನ್ನ ಹಾಕಿಲ್ಲ, ನಾ ಎಂತ ಇಂತ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ ಅಪ್ಪ, ನಾ ಮಾಡಿಲ್ಲ. ಆದ್ರೆ ಕೇಳಿದವ್ರಿಗೆ ನಾ ಹೇಳಿನಿ ಇನ್ನೂ ಸ್ವಲ್ಪ ದಿನ ತಡೀರಿ, ರಾಜಣ್ಣ ಬರ್ತಾನ, ಸ್ವಲ್ಪ ಹೊರಗೆಲ್ಲ ತಿರುಗಾಡ್ಕೊಂಡು ಬಂದಿರ್ತಾನ, ಗೊತ್ತಾಗ್ತದ ವಿಷಯ, ನಮ್ ನಮಗೆ ಗೊತ್ತಾಗಂಗಿಲ್ಲ, ಹೆಣ್ಮಕ್ಳಿಗೆ ಅಷ್ಟು ಯಾಮಾರಿಸ್ಬಿಡ್ತಾರಪ್ಪ ಮಂದಿ. ಇದು ಬರಬ್ಬರ್ ನೋಡ್ ಅದಕ್ಕ ಸ್ವಲ್ಪ ಗಂಡಸರು ಇರ್ಲಿ ನೋಡಮ್ಮ, ಅವ್ ಏನಂತ ನೋಡ್ಕೊಂಡು ವಿಚಾರ ಮಾಡಮ್ಮ ಅಂತ ಹೇಳಿ ಕೊಡ್ತೀನಿ ಅವ್ರಿಗೆ. ಇದೇನದಲ್ಲ ವಿಚಾರ ಬಹಳ ದೊಡ್ಡ ವಿಚಾರ ಅದ, ಇದು ಇವತ್ತಿನಲ್ಲಿದು ಹೌದು, ಬಹಳಷ್ಟು ವರ್ಷಗಳಿಂದ ಈ ರೀತಿ ಒಂದು ಸಮಸ್ಯೆಗಳು ಅಂತಂದ್ರ ರೊಕ್ಕದಕ್ಕೆ ಸಂಬಂಧಪಟ್ಟ ರೊಕ್ಕಕ್ಕ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಹಾಕಿದ್ರೆ ಮುಂದೆ ನಾಲ್ಕು ವರ್ಷಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಬರ್ತದಲ್ಲ ಅಂತ ಅನ್ನೋ ವಿಚಾರ ಮಾಡ್ಲಿಕ್ಕೆ. ಹೌದಲ್ಲ, ಏನ್ ಮಾಡ್ತಾರ ಅಂತಂದ್ರ ಈಗ ದುಡ್ಡಿಗೆ ಆಮೇಲೆ ದುಡ್ಡಿನ ಜೊತೆಗೆ ಎಲ್ಲರಿಗೂ ವ್ಯಾಮೋಹ ಇರೋದ. ಹೌದು, ದುಡ್ಡು ಹೆಚ್ಚಿಗೆ ಗಳಿಸ್ಬೇಕು, ಇದು ದುಡ್ಡು ಹೆಚ್ಚಿಗೆ ಮಾಡ್ಬೇಕು, ಡಬಲ್ ಮಾಡ್ಬೇಕು ಅಂತ ಎಲ್ಲರೂ ಮನಸ್ಸೊಳಗ ಅದು ಇರುವಂತದ್ದು. ಆದ್ರೆ ಈ ಒಂದು ಏನ್ ಹಾದಿ ಇರ್ತಾವಲ್ಲ, ನಾವು ಅದಕ್ಕೆ ಹಾದಿ ಕರೆಕ್ಟ್ ಹಿಡ್ಕೋಬೇಕು. ಈಗ ಯಾವುದೇ ಒಂದು ದುಡ್ಡು ದುಡ್ಡಿಗೆ ದುಡ್ಡು ಗಳಿಸ್ಬೇಕು ಅಂತ. ಹೌದು, ಹೌದಿಲ್ಲ, ನಾವು ದುಡ್ಡು ಇಟ್ಟರೆ ಏನು ಉಪಯೋಗ ಇಲ್ಲ, ದುಡ್ಡು ಇಟ್ಟರೆ ಅದು ಏನು ಎರಡಾಗಂಗಿಲ್ಲ, ಆಗಂಗಿಲ್ಲ, ಅದಕ್ಕೆ ದುಡಿಸಿಕೊಂಡ್ರೆ ಎರಡಾಗ್ತಾವ. ದುಡ್ಡನ್ನ ನಾವು ದುಡಿಸ್ಕೋಬೇಕು, ದುಡ್ಡನ್ನ ದುಡ್ಡು ಗಳಿಸ್ಬೇಕು ಅಂತ ಹೇಳ್ತಾರೆ. ಇದಕ್ಕ ಬಹಳಷ್ಟು ಹಾದಿ ಅವ್ರು. ಏನ ಒಂದು ನಾವು ಬ್ಯಾಂಕಿನಾಗ ಇಡಬೇಕು, ಹೌದು, ಎಫ್ ಡಿ ಮಾಡಿ ಇಟ್ಟಿರ್ತೀವಿ, ಅಥವಾ ಅಲ್ಲಿ ಇನ್ನೊಂದು ಆರ್ ಡಿ ಅಂತ ಇರ್ತದ. ಇವು ಸರಳ ಹಾದಿ ಅಂತಂದ್ರೆ ಯಾವುದಕ್ಕೂ ಮೋಸ ಇರೋದಿಲ್ಲ. ಪೋಸ್ಟ್ ಆಫೀಸ್ ನಾಗ ಮಾಡಬಹುದು, ಬೇರೆ ಬೇರೆ ಸ್ಕೀಮ್ಸ್ ಅದಾವ, ಆಮೇಲೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಬಂದವ, ಇಂತ ಸಾಕಷ್ಟು ಅದಾವ. ಹೌದು, ಅಲ್ಲಿ ನಾವು ಏನಂತಂದ್ರೆ ಶೋಭಕ, ಎಲ್ಲಿ ರಿಸ್ಕ್ ಕಡಿಮೆ ಇರ್ತದ ಅಲ್ಲಿ ಬಡ್ಡಿ ಕಡಿಮೆ ಇರ್ತದೆ, ನಾವು ಮುಖ್ಯವಾಗಿ ತಿಳ್ಕೋಬೇಕು. ಓಹೋ, ಬಡ್ಡಿ ಎಲ್ಲಿ ಜಾಸ್ತಿ ಕೊಡ್ತೀವ ಅಂತಾರ ಅಲ್ಲಿ ಒಂಚೂರು ಏನೋ ಮೋಸ ಅದ ಅಂತ ತಿಳ್ಕೋಬೇಕು. ಈಗ ಮ್ಯೂಚುವಲ್ ಫಂಡ್ ಇದೇನಂತಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ನವರು ಆಮೇಲೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಕಡೆಯಿಂದ ಇದು ಇರುವಂತದ್ದು, ಅದಕ್ಕೆ ಒಂದು ಪರವಾನಗಿ ಕೊಟ್ಟು ನಡೆಸುವಂತ ಇದ್ರೊಳಗೂ ಸಹಿತ ಏನಂತಂದ್ರೆ ಅಲ್ಲಿ ಇದು ಹೆಚ್ಚಿರ್ತದೆ, ಬರೋ ರಿಟರ್ನ್ಸ್ ಜಾಸ್ತಿ ಇರ್ತದೆ. ಅದೇನು ಬಡ್ಡಿ ಬರೋದಾಗಲಿ ಅದೇನ್ ದುಡ್ಡು ಗಳಿಸ್ತಲ್ಲ ಜಾಸ್ತಿ ಇರ್ತದೆ, ಅದರಲ್ಲಿ ಮಾರ್ಕೆಟ್ ರಿಸ್ಕ್ ಇರ್ತದೆ. ಅಂದ್ರೆ ಹೇಳಿದ್ರೆ ಈ ಸೆನ್ಸೆಕ್ಸ್ ಮಾರ್ಕೆಟ್ ಅಂತೀವಲ್ಲ, ಅದಕ್ಕೆ ಲಿಂಕ್ಡ್ ಇರ್ತದೆ. ಮಾರ್ಕೆಟ್ ಹೆಚ್ಚಾದ್ರ ಅದ ರೇಟ್ ಹೆಚ್ಚಾಗ್ತದೆ, ಮಾರ್ಕೆಟ್ ಬಿತ್ತು ಅಂದ್ರೆ ರೇಟ್ ಬೀಳ್ತದೆ. ಒಮ್ಮೆ ಧಡಕ್ಕ ಮಾರ್ಕೆಟ್ ಬಿತ್ತು ಹೋಯ್ತು, ಪೂರನು ಹೋಗ್ಬಹುದು ಅಥವಾ ನಾಲ್ಕನೇ ಹೋಗ್ಬಹುದು ಎಂಟನೇ ಹೋಗ್ಬಹುದು. ಅಂದ್ರೆ ನಾ ಹೇಳೋ ಉದ್ದೇಶ ಅಂತಂದ್ರೆ ಎಲ್ಲಿ ಹೆಚ್ಚಿಗೆ ಬರ್ತದ ಅಂತ ನಾವ್ ಅಂತೀವಿ ಅಲ್ಲಿ ರಿಸ್ಕ್ ಇರೋದ, ಅಂದ್ರೆ ಅದು ಪಕ್ಕ ಇರೋದಿಲ್ಲ ಅಂತ. ಹಂಗ ಈ ಹಳ್ಳಿ ಒಳಗ ಆಗ್ಲಿ ದೊಡ್ಡರಾಗ್ಲಿ, ಹಳ್ಳಿ ಒಂದು ಊರೇ ಅಂತಿಲ್ಲ, ದೊಡ್ಡರಾಗೋದು ಸಮಸ್ಯೆ ಇರ್ಬೋದು. ಎಲ್ಲಿ ಹಿಂಗ ಒಂದು ಸ್ಕೀಮ್ ತೆಗಿತಾರ ನೋಡ್, ಈ ಸ್ಕೀಮ್ ವರ್ಷಕ್ಕೆ ಎರಡು ವರ್ಷಕ್ಕೆ ಬರ್ತಾನೆ ಇರ್ತಾವ. ಹೌದು ಅದೇ ಇದು ಒಂದು. ಆಮೇಲೆ ಇನ್ನೊಂದು ಚೈನ್ ಸಿಸ್ಟಮ್ ಅಂತ ಹೇಳಿ ಬರ್ತಿರ್ತಾವ ನೋಡಪ್ಪ. ನನ್ನಲ್ಲಿಂದ ಮೂರ್ ಮಂದಿ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಎಷ್ಟು ದುಡ್ಡು ಬರ್ತಾವ, ಅವ್ರು ಮೂರ್ ಮಂದಿ ಮಾಡಿದ್ರೆ ಮತ್ತೆ ಡಬಲ್ ಬರ್ತದೆ. ಹಿಂಗ ಯಾರ್ಯಾರು ಹೆಚ್ಚಿಗೆ ಮಾಡ್ಕೊತ ಹೋಗ್ತಾರ ಆ ಚೈನ್ ಹಿಂದಿನವರಿಗೆಲ್ಲ ಜಾಸ್ತಿ ಜಾಸ್ತಿ ಬರ್ತಾವಂತ. ಇವೊಂದೇನು ಸ್ಕೀಮ್ ಹೇಳ್ತಾರೆ, ಯಾವುದೇ ಒಂದು ಸ್ಕೀಮ್ ಇರಲಿ, ಒಂದು ಬಾಂಡಿ ಸ್ಕೀಮ್ ಇರ್ಬೋದು, ಯಾವುದೇ ಒಂದು ಸಾಮಾನು ಸ್ಕೀಮ್ ಇರ್ಬೋದು, ರೊಕ್ಕದ ಹೆಚ್ಚಾಗಿ ಒಂದ್ ಸಾವಿರ ಕಟ್ರಿ ತಿಂಗಳಿಗೆ, ನೀವು ಒಂದ್ ವರ್ಷ ಆದ್ಮೇಲೆ ನಿಮ್ಗೆ ಮೂರ್ ರಂಗ್ ಬಡ್ಡಿ ಸಿಗ್ತದೆ, ನಾಲ್ಕ ರಂಗ್ ಬಡ್ಡಿ ಸಿಗ್ತದೆ ಅಂತ ಹೇಳ್ತಿರ್ತಾರೆ. ನಾವು ಒಂದ್ ವಿಚಾರ ಮಾಡೋಕ್ ಶೋಭಕ್ಕ, ನಮಗ ಬ್ಯಾಂಕಿಲಿಂದ ಎಷ್ಟು ಬಡ್ಡಿ ಸಿಗ್ತದೆ, ಇವ್ರು ಹೆಚ್ಚಿಗೆ ಬಡ್ಡಿ ಕೊಡ್ತಾರ ಅಂದ್ರೆ ಎಲ್ಲಿಂದ ಕೊಡ್ತಾರ, ಹೆಂಗ್ ಕೊಡ್ತಾರ. ಹೌದಲ್ಲ, ನಾವು ಸರಳ ವಿಚಾರ ಮಾಡೋದು. ಈಗ ಎಲ್ಲ ಒಂದ್ ಕಡೆ ನಮ್ಗೆ ರೊಕ್ಕ ಬರ್ಲಿತ್ತದ ಅಂತಂದ್ಮೇಲೆ ಅದು ಕರೆಕ್ಟ್ ಅದನ್ನ ಹೆಂಗದ. ಅಲ್ಲಪ್ಪ ಈಗ ವಿಚಾರ ಮಾಡ್ಬೇಕು ಖರೆ, ಯಾರ ಜೋಡಿ ವಿಚಾರ ಮಾಡ್ಬೇಕು ಆ ಮಾಡೋರ ಜೋಡಿನೇ ವಿಚಾರ ಮಾಡ್ಬೇಕು. ಅಲ್ಲಿ ಏನ್ ಮಾಡ ಗುರ್ತೇನೋ, ಅವ್ರು ಹೇಳೋದಿಲ್ಲ. ಈಗ ಇಂತ ಒಂದ್ ಸ್ಕೀಮ್ ನಡೀತಿರ್ತಂತ ಇಟ್ಕೊಂಡು ಒಂದ್ ಯಾವ್ದೊಂದು ಅಡ್ರೆಸ್ ಇಟ್ಕೋತಾರ, ಒಂದ್ ಊರಾಗ ಬರ್ತಾರ ಅಥವಾ ದೊಡ್ಡೂರಲ್ಲಿ ಒಂದು ಬೋರ್ಡ್ ಹಾಕ್ತಾರ ಅಥವಾ ಬೋರ್ಡ್ ಹಾಕ್ಲಾರ್ದನ್ನು ಕೂಡ್ತಾರ. ನಾವು ಶೋಭಕ್ ಹೋಗೋಣ ಅಂತ ರಾಜಣ್ಣ ಹೋಗುದು, ರಾಜಣ್ಣ ಹೋಗೋದು ಕಲ್ಲಕ್ ಹೋಗೋದು, ಕಲ್ಲಕ್ ಹೋಗಿರೋದು ಮಲ್ಲಪ್ಪ ಹೋಗೋದು, ಇದು ಶುರು ಆಗ್ಬಿಡ್ತದೆ ಗೌಡಿ. ಒಬ್ಬರೇ ಒಬ್ರು ಹೋಗೋದೆ. ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಒಂದ್ ಆರು ತಿಂಗಳ ವರ್ಷ ಅವ್ರು ಹೇಳಿದ ಪ್ರಕಾರ ಬರಬ್ಬರ್ ಮಾಡ್ತಾರ, ಕೊಟ್ಕೋತ ಹೋಗ್ತಾರ ಬರಬ್ಬರ್. ಅವ್ರು ಹೇಳಿದ ಪ್ರಕಾರ ಮಾತಿಗೆ ತಕ್ಕಂಗ ತಿಂಗಳ ತಿಂಗಳಿಗೆ ಕರೆಕ್ಟ್ ಕೊಡ್ತಾರ. ಅವಾಗ ಏನಾಗ್ತದೆ, ವಿಶ್ವಾಸ ಬಂದಂಗ ಆಗ್ತದೆ ವಿಶ್ವಾಸ. ಅವಾಗ ಶೋಭಕ್ ಏನ್ ಮಾಡ್ತಾಳ, ಒಂದ್ ಸಾವಿರ ಹಾಕಿದಕ್ಕೆ ಐದ್ ಸಾವಿರ. ಅವಾಗ ಶೋಭಕ್ಕನ ಜೊತೆ ಹಿಂದೆ ಬಳಗಿರ್ತಲ್ಲ, ಹೌದು ಶೋಭಕ್ ಶಾಣೆ ಅಕ್ಕಿ ಹಾಕ್ಯಾಳ ಶೋಭಕ್ ಅಂತೇಳಿ ನಿನ್ನಿಂದ ಒಂದ್ ಐದತ್ತು ಮಂದಿ ತಯಾರಾಗ್ತಾರೆ. ಇದು ಅವ್ರು ಕಾಯ್ತಿರ್ತಾರ ಕರೆಯದು ಏನು. ಹೌದು, ಇದು ಕಾಯ್ದಾಗ ಏನಾಗುತ್ತಂತಂದ್ರೆ ಯಾವಾಗ ಇದು ಜಮಾ ಆಗ್ತಿರೋ ಒಂದ್ ರಾತ್ರಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರ, ಅತಾಪತ ಏನು ಇರುತ್ತಿಲ್ಲ. ಅವಾಗ ಜನ ಏನ್ ಮಾಡ್ತಾರಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾರ, ಪೊಲೀಸ್ ಸ್ಟೇಷನ್ ಅಂತ ಕಂಪ್ಲೇಂಟ್ ಕೊಟ್ರೆ ನಮ್ ರೊಕ್ಕ ವಾಪಸ್ ಕೊಡ್ರಿ. ಅಲ್ಲಿ ಪೊಲೀಸರು ಏನ್ ಮಾಡ್ಬೇಕು, ಹೌದು ಕಾನೂನು ಪ್ರಕಾರ ಅವ್ರು ಕೇಸ್ ರಿಜಿಸ್ಟರ್ ಮಾಡ್ತಾರ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದು ಮಾಡ್ತಾರ. ನಾನು ಅದನ್ನ ಶೋಭಕ್ಕ ಎಲ್ಲಾ ಆದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಬದ್ಲಿ ನಾವು ರೊಕ್ಕ ಹಾಕ ಮುಂದೆ ನೋಡ್ರಿ ನಮ್ಮೂರ ಹಿಂಗೊಂದು ಸ್ಕೀಮ್ ನಡೆದ, ಇವ್ರು ಹಿಂಗ ಮಾಡ್ಲಿತ್ತಾರೆ, ಇದ್ರ ದುಡ್ಡು ಹಾಕ್ಬೇಕ ಹೆಂಗ ಕೇಳ್ರಿ ಅಂತ ಅನ್ಬೇಕು. ಅವಾಗ ಪೊಲೀಸರವ್ರಿಗೆ ಹೋಗಿ ಕೇಳ್ತಾರೆ, ಹೌದಲ್ಲ ಹೊರಗೆ ಬರ್ತದ. ಅವರು ನಮಗ್ ಹೇಳಿದಂಗ ಸಾರ್ವಜನಿಕರು ಹೇಳಿದಂಗ ಪೊಲೀಸರು ಹೇಳಕ್ ಆಗ್ತೇನು, ಅಲ್ಲಿ ಏನಿದ್ದು ಕರೆ ಹೇಳಬೇಕಾಗ್ತದಲ್ಲ. ಹೌದಲ್ಲ, ಈ ಕೆಲಸ ನಾವು ಮಾಡ್ಬೇಕು. ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರ ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸ್ ಹೋಗ್ಬಿಡು, ನಮ್ ಅನ್ಯ ಆಗಿದ್ರಿ, ನಮ್ ಮೋಸ ಆಗಿದ್ರಿ, ರೊಕ್ಕ ಹಾಕಿನಿ, ಐವತ್ ಲಕ್ಷ ಹಾಕಿನಿ, ಹತ್ ಸಾವಿರ ಹಾಕಿನಿ, ಲಕ್ಷ ಗಟ್ಲೆ ಹಾಕಿದ್ರಿ ಅಲ್ಲ. ಎಲ್ಲ ಆದ್ಮೇಲೆ ಹೇಳಕ್ಕಿಂತ ಹಾಕ ಮುಂದ ಯಾರಿಗಾರ ಕೇಳಿರಿ, ಅದೇ ಬಂದ ನೋಡು ಪ್ರಾಬ್ಲಮ್. ಈಗ ಅದಕ್ಕ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿತಿಯಲ್ಲ, ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಒಂದ್ ನಾಲ್ಕ್ ಮಂದಿ ಕಲ್ತ್ ಪೊಲೀಸ್ ಕುಕ್ಕೋದು, ಹೌದು ಕೇಳುದು, ನೋಡ್ರಿ ಸಾಹೇಬ್ರೆ ಹಿಂಗ ನಡದ ನಮ್ಮೂರೊಳಗ ಮತ್ತ ಇದ್ ಹೆಂಗಂತ್ರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ, ಸ್ವಲ್ಪ ದಿನ ತಡಿಬೇಕಷ್ಟೇ, ತಡಿ ಅವಸರ ಮಾಡ್ಕೋಬಾರ್ದು. ಅದಕ್ಕ ಸೇಫ್ ಅಂತಂದ್ರೆ ಬ್ಯಾಂಕ್ ಇಡೋದು ಕರಿಯಪ್ಪ, ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟು ಅದವಲ್ಲಪ್ಪ. ಸರ್ಕಾರಿ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಹೌದು ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ಅಂತೀವಿ ನಾವು, ಹೌದು ಇಂತ ಬ್ಯಾಂಕ್ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ ಕರೆಯದ, ಪೋಸ್ಟ್ ಆಫೀಸ್ ದುಡ್ಡು ಇಟ್ರಿ, ಸರ್ಕಾರದ ಸಂಸ್ಥೆ ಅದ ಕರೆ, ಎಲ್ಲಿ ಹೋಗಂಗಿಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಹೌದು, ನಮ್ಗೆ ಯಾವಾಗ ಬೇಕಾವ ರೊಕ್ಕನು ಇರ್ತಾವ, ರೊಕ್ಕ ಇರ್ತಾನೆ ಯಾವ ಬೇಕಾವ ತಗೊಳ್ಬಹುದು. ಕರೆಯದ ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತದವ, ಇಂತ ಸಾಕಷ್ಟು ಸ್ಕೀಮ್ಗಳು ಅದಾವ ಕರೆ, ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ, ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ, ಅಲ್ಲೊಂದ್ ಹತ್ತು ರೂಪಾಯಿ ಕಡಿಮೆ ಬರೋದಾಕ. ಗಂಟೆ ಹೋಯ್ತಂದ್ರೆ ಏನ್ ಮಾಡಿದೀನಿ ಬಡ್ಡಿ ಆಸೆಗೆ, ಹಾ ಹಂಗೆ ಆಗ್ತದ ಮತ್ತ ಬಡ್ಡಿ ಆಸೆ ಗಂಟ್ ಕಳ್ಕೊಂಡ್ರ ಅಂತಾರಲ್ಲ ಮತ್ತ ನೋಡಿನೇ ಅದ ಇವತ್ ಬಂದು, ಹೌದ ಅದು ಯಾವ ಕಾಲಕ್ಕೂ ಅದಪ್ಪ, ಅದು ಯಾವ ಕಾಲಕ್ಕೂ ಅಂತ ಬಡ್ಡಿ ಆಸೆಗೆ ಗಂಟ್ ಕಳ್ಕೊಂಡ್ರು ನಿನಗೆ ಶಾಲೆ ಅಂತಾನ. ಹೌದು ಕರೆ, ಹೌದು ಅದ್ರೊಳಗ ಎಷ್ಟ್ ಅರ್ಥ ಗರ್ಭಿತ್ತದ ಶೋಭಕ್ಕೆ ಮಾತು, ಕರೆನೇ ಅದಪ್ಪ. ಯಾಕಂದ್ರ ಸಾಕಷ್ಟು ಮೆಹನತ್ ಮಾಡಿ ದುಡದ ಹಣ ಇರ್ತದ. ಅದು ಎಕಡೆ ಹೋದ್ ಅಂತಂದ್ರ ಎದಿ ಹೊಡ್ಕೊಂಡು ಸಾಯ್ತಾವ್ ನಮ್ಮ ಮಂದಿ. ಬಹಳ ಮಂದಿ ಮಗಳ ಲಗ್ನಕ್ಕ ಅಂತ ಇಟ್ಟಿದ್ರಿ. ಹೌದು, 2 ಲಕ್ಷ 2 ಲಕ್ಷ ಹೋಗಿ 2 ಲಕ್ಷ 50 ಸಾವಿರ ಆಗ್ತದ ಹಾಕಿದ್ರಿ. ಹಂಗೆ ಆಗ್ತದ. ಹಳ್ಳಿಯೂರಾಗಿನ ಮಂದಿ ರೊಕ್ಕನೇ ಬಾಳ ನೋಡಿರಂಗಿಲ್ಲ. ಒಮ್ಮೆ ಬರ್ತಾವ ಈ ಸಂತ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದಿರ್ತದ ಅವರಿಗೆ ಆಶೆ. ಅನಂತರ ಆಶೆ ದುಃಖಕ್ಕೆ ಕಾರಣ ಅನ್ನೋದ್ ಹೇಳದ. ನಾನುಡಿ ನಮ್ ಹಿರಿಯರು ಸುಮ್ ಮಾಡಿಲ್ಲ, ಅವರು ಅನುಭವಿಸಿ ಮಾಡ್ಯಾರ. ಅವರೆಲ್ಲ ಅನುಭವಿಸಿ ಅವ್ರ ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ. ಹೌದು, ಕರೆ. ಆದ್ರೆ ನಾವ್ ಮತ್ತೊಬ್ರಿಗೆ ಅಂದ್ ತೋರಿಸ್ತೀವಿ. ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು. ಅದನ್ನ ಆಗಲ ಯಾಮಾರಿಸ್ತಾರಂದ್ರ ಖರೇನೆ ಅದ. ಆ ಒಂದ್ ಇದರಿಂದ ಹೋಗ್ಬಿಡ್ತೀವಿ. ಹೌದು ಹೌದು. ಅದಕ್ಕ ಇಂತ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ. ಹೌದ್, ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗಬೇಕಂತಾರಲ್ಲ, ಹಂಗ ಮಾತಾಡಿರ್ತಾರ ಅವರು. ಆಸೆ ಹುಟ್ಟಿಸಿರ್ತಾರ ಅವರು. ಆದ್ರೆ ಅವ್ರ ಹೊಟ್ಟೆಗ 108 ಹಳ್ಳ ಇಟ್ಕೊಂಡಿರ್ತಾರ. ಇವ್ರು ಇಟ್ಕೊಂಡಿರ್ತಾರ. ನಮ್ಮ ಹೊಟ್ಟೆಗಿನ ಹಳ್ಳ ಕರೆಸಿರ್ತಾರ ಅಷ್ಟೇ ಅವ್ರು. ಅವ್ರು ಹೇಳಿದ್ರೆ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿ ಹೋಗ್ಬಿಡ್ತಾರ. ಹೋಗ್ತಾರ ಅವ್ರು. ಅದಕ್ಕೆ ಇಂತ ಯಾವಾಗ್ನೂ ಮಾಡ್ಬಿಡ್ ಶೋಭಕ್ಕ. ಹೌದಲ್ಲ, ಹಾಗಾದ್ರೆ ತಿಳ್ಕೊಂಡು ನಾವು ಕ್ರಮ ಕೈಗೊಂಡ್ರೆ ನೋಡು ಚಿಂತೆ ಆಗೋದಿಲ್ಲ. ನಮ್ಮ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ. ಖರೆ ಅದ. ಈ ವಿಷಯದ ಬಗ್ಗೆ ನೀವ್ ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಲ್ಲಪ್ಪ, ಅದ್ರ ಬಗ್ಗೆ ಕೇಳ್ಕೊಂಡಿರು. ಆಯ್ತು. ನಮ್ಮ ಹೆಣ್ಮಕ್ಳು ಏನಿರ್ತಾವ ಹೇಳಿ, ಹೆಣ್ಮಕ್ಳು ಅವ್ ನಾ ಹೇಳಿದ ಕೂಡಲೇ ಪಟ್ಟಂತ ಒಪ್ಪಿಕೊಳ್ಳಂಗಿಲ್ಲ. ಈಸ್ ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳೆ ಯಾಕೋ ಇಕ್ಕಿ ಅಂತ ಅನ್ನಂಗ ಆಗ್ತದ ಅವ್ರಿಗೆ. ಅದಕ್ಕ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೂ ಒಂದ್ ಮಾತು ಕೇಳಿದೆ ಅಂತಂದ್ರೆ ಬರೋಬರಿ ಆಗ್ತದ ನೋಡಲ್ಲಿ. ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳಿ.